ಡೇವಿಡ್ ಕಾಪರ್ಫೀಲ್ಡ್ನ ಜೀವನ ವೃತ್ತಾಂತ ಮತ್ತು ಅನುಭವಗಳು, ಕಾದಂಬರಿ ಮೂಲ ಇಂಗ್ಲಿಷ್ನಲ್ಲಿ ಚಾರ್ಲ್ಸ್ ಡಿಕನ್ಸ್, ಕನ್ನಡ ಭಾವಾನುವಾದ ಎ ಪಿ ಸುಬ್ಬಯ್ಯ. ಅಧ್ಯಾಯ 53, ಮತ್ತೊಂದು ಸಿಂಹಾವಲೋಕನ. ಗತಕಾಲದ ಘಟನೆಗಳನ್ನು ಇನ್ನೊಮ್ಮೆ ನೋಡಲು ಬಯಸುತ್ತೇನೆ. ನನ್ನ ಜೀವನ ಯಾತ್ರೆಯಲ್ಲಿ ನಡೆದು ಮುಂದುವರಿಯುವ ಜನಸಂದಣಿಯ ಪ್ರವಾಹದ ನಡುವೆ ಸ್ಥಿರವಾಗಿ ನಿಂತಂತೆ ತೋರುತ್ತಿರುವ ನನ್ನ ಪತ್ನಿಯ ಮುದ್ದು ಮುಖದ ಸುಂದರ ಚಿತ್ರವೊಂದು ನನ್ನ ದೃಷ್ಟಿಯನ್ನು ಸೆಳೆಯುತ್ತಿದೆ. ಒಮ್ಮೆ ನಿಂತು ನನ್ನನ್ನು ಪ್ರೀತಿಯಿಂದ ನೋಡಿ ಮುಂದರಿಸು, ನವಕುಸುಮವು ಬಾಡಿ ಬೀಳಲಿರುವುದನ್ನು ಒಮ್ಮೆ ನೋಡು ಎಂದು ಅದು ಸಲಿಗೆಯಿಂದ ನಿಷ್ಕಳಂಕ ಪ್ರೇಮದಿಂದ ನನ್ನನ್ನು ಕರೆದು ಹೇಳುತ್ತಿದೆ. ಗುಣವಾಗಲು ಸ್ವಲ್ಪ ದಿನ ಬೇಕು ಎಂಬ ಸಮಾಧಾನದ ಮಾತುಗಳನ್ನು ನಾನು ಪುನಃ ಹೇಳುವ ಹಾಗಿಲ್ಲ. ಇನ್ನೆಂದೂ ಜಿಪ್ಪನು ಅವಳು ನನ್ನೆದುರು ಜತೆಯಾಗಿ ನಲಿದು ಆಡುವುದನ್ನು ನಾನು ಕಾಣೆನು. ಜಿಪ್ಪನು ಮುದುಕನಾದನು. ಅವನ ದೃಷ್ಟಿ ಮಂದವಾಗಿದೆ. ಅವನು ಡೋರಾಳ ಹಾಸಿಗೆಯ ಒಂದು ಮೂಲೆಯಲ್ಲಿ ಸದಾ ಕುಳಿತು ಅವಳನ್ನು ಕಾಯುತ್ತಿರುವನು. ಒಂದು ದಿನ ಡೋರಾಳು ನನ್ನನ್ನು ಕರೆದು, ನನ್ನ ತಲೆಗೂದಲಿನ ಗುಂಗುರುಗಳು ಹೇಗಿವೆ ಎಂದಳು. ಬಹು ಸುಂದರವಾಗಿದೆ, ಅದಕ್ಕಾಗಿ ಅಲ್ಲವೇ ಅಂದು ನಾನು ನಾಲ್ಕು ಗುಂಗುರುಗಳನ್ನು ಕೊಡೆಂದು ಕೇಳಿದ್ದು ಎಂದಂದೆನು. ಇನ್ನೂ ಕೆಲವು ದಿನಗಳು ಕಳೆದ ನಂತರ ಒಂದು ದಿನ ಅಂದಳು, ನಾನು ಬುದ್ಧಿ ಇಲ್ಲದವಳಲ್ಲವೇ ದೇವಿ? ಇಲ್ಲ ಮದ್ದು, ನೀನಿನ್ನು ಚಿಕ್ಕವಳು, ನಿನಗೆ ಬುದ್ಧಿ ಬರುತ್ತದೆ ಅಂದೆನು. ಎಂದಾದರೂ ಬಂದೀತೆಂದು ಖಂಡಿತವಾಗಿ ನಂಬಿದ್ದೀಯೇನು? ಖಂಡಿತವಾಗಿಯೂ ಬರುತ್ತದೆ, ಬಂದೇ ಬರುತ್ತದೆ. ನೀನು ಹೇಗೆ ಗ್ರಹಿಸಿದರೂ ನನಗೆ ಗೊತ್ತಿದೆ ನನಗೆ ಬುದ್ಧಿ ಇಲ್ಲ ಅಂತ. ಸ್ವಲ್ಪ ಹೊತ್ತು ಕೈಯನ್ನು ತಿಕ್ಕು ಎಂದು ನನ್ನ ಕಡೆಗೆ ಕೈಯೊಡ್ಡಿ ಸ್ವಲ್ಪ ಹೊತ್ತು ಆಲೋಚನಾ ಮಗ್ನಳಾಗಿದ್ದಳು. ಅನಂತರ ಅಂದಳು, ಯಜ್ಞೇಶ್ವಳೊಡನೆ ಮಾತಾಡಬೇಕೆಂದು ಆಸೆ ಇದೆ, ಅವಳನ್ನು ಬರಮಾಡುವಿಯೇನು? ಯಜ್ಞೇಶ್ವಳನ್ನು ಬರಮಾಡಿದೆ. ಯಜ್ಞೇಶ್ವಳು ಡೋರಾಳು ಗುಟ್ಟಿನಲ್ಲಿ ಮಾತಾಡಿಕೊಳ್ಳಲಿ ಎಂದು ನಾನು ಮಾಡಿಯಿಂದ ಕೆಳಗಿಳಿದೆನು. ಆಗ ಜಿಪ್ ಅಂಗಳಕ್ಕೆ ಹೋಗಿದ್ದವನು ನನ್ನನ್ನು ಮಾಡಿ ಕೆಳಗೆ ಕಂಡು ಜಿಪ್ಪನ್ನು ತಾನು ಮಾಡಿಯ ಮೇಲೆ ಹತ್ತಬೇಕೆಂದು ಆರ್ತತನದಿಂದ ಕೂಗಿಕೊಂಡನು. ಮಾಡಿ ಹತ್ತಲು ಯತ್ನಿಸಿದನು. ಈ ಹೊತ್ತು ಸಾಧ್ಯವಿಲ್ಲ ಜಿಪ್ ಎಂದು ಹೇಳುತ್ತಾ ಅದರ ಬೆನ್ನನ್ನು ಸವರಿದೆ. ಜಿಪ್ ನನ್ನ ಮುಖ ನೋಡಿ ಕೂಗಿತು. ನನ್ನ ಕಾಲುಬುಡದಲ್ಲಿ ಮುದಡಿ ಮಲಗಿ ಆಗಲೇ ಸತ್ತಿತು. ಈ ವಿಷಯವನ್ನು ಡೋರಾಳಿಗೆ ತಿಳಿಸುವುದೇ ಬೇಡವೇ ಎಂದು ಗ್ರಹಿಸುತ್ತಾ ಮಾಡಿಯನ್ನು ಹತ್ತ ತೊಡಗಿದೆ. ಆಗಲೇ ಯಜ್ಞೇಶ್ವಳು ನನ್ನನ್ನು ಕರೆಯುವುದಕ್ಕೆಂದು ಎದುರು ಬಂದಳು. ಯಜ್ಞೇಶ್ವಳ ಮುಖದಲ್ಲಿ ಎಲ್ಲವೂ ಲಿಖಿತವಾಗಿತ್ತು. ಆಗಿ ಹೋಯಿತೆ ಯಜ್ಞೇಶ್ ಎಂದು ನಾನು ಪ್ರಶ್ನಿಸಿದ್ದು ಮಾತ್ರ ಜ್ಞಾಪಕವಿದೆ. ಅನಂತರ ಸರ್ವತ್ರ ಅಂಧಕಾರ, ಏನೂ ಜ್ಞಾಪಕವಿಲ್ಲ. ಅಧ್ಯಾಯ 53 ಮುಗಿಯಿತು.